ಡಾಕ್ಟರ್ ಬಿ ಮಾದೇಶ್ ತಿಳಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರಿದಿದೆ. ಬೇಲೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕುಷ್ಟಗಿ, ಶಿರಹಟ್ಟಿ, ಅಣ್ಣಿಗೆರೆ, ಹಡಗಲಿ, ಚಿಕ್ಕಮಗಳೂರು, ಹೊಳೆಹೊನ್ನೂರು, ಹರಪನಹಳ್ಳಿಯಲ್ಲಿ ತಲಾ 2, ದೇವರಹಿಪ್ಪರಗಿ ಮುರುಗೋಡ ಮತ್ತು ಶಿವಮೊಗ್ಗದಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ವೇಳೆ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34 ಡಿಗ್ರಿ, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನಿರೀಕ್ಷಿತ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ. 3,632 ಅಭ್ಯರ್ಥಿಗಳಿಂದ 5,102 ನಾಮಪತ್ರ ಅಂಗೀಕಾರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲೆಡೆ ವಿವಿಧ ಜಾಗೃತಿ ಕಾರ್ಯಕ್ರಮ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ವಿದ್ಯಾರ್ಥಿನಿಯರೇ ಮೇಲುಗೈ. ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51:30. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಮಾನ್ವಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ರೈತರಾದ ರವಿಗೌಡ ಪಾಟೀಲ್ ಅವರ ಭತ್ತದ ಬೇಸಾಯ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಸಂವಾದವನ್ನ, ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆಯನ್ನ, ನಂತರ 7:18 ಪ್ರಾಯೋಜಿತ ಕಾರ್ಯಕ್ರಮ ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಕೇಳೋಣ ಮಾನ್ವಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ರೈತರಾದ ರವಿಗೌಡ ಪಾಟೀಲ್ ಅವರ ಭತ್ತದ ಬೇಸಾಯ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಸಂವಾದ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಲ್ಲದಗುಡ್ಡ ಗ್ರಾಮದ ರೈತರಾದಂತಹ ರವಿಗೌಡ ಪಾಟೀಲ್ ನಮ್ಮೊಂದಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತ ಆ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಇರಬಹುದು, ಭತ್ತವನ್ನು ಸುಮಾರು ವರ್ಷದಿಂದ ರವಿಗೌಡ ಪಾಟೀಲ್ ಬೆಳೀತಾ ಇದ್ದಾರೆ, ಯಾವ ರೀತಿ ಭತ್ತದಲ್ಲಿ ರೈತರಿಗೆ ಆದಾಯ ಬರ್ತಾ ಇದೆ, ಭತ್ತ ಬೇಸಾಯ ಹೇಗೆ ಅನಿಸ್ತಾ ಇದೆ, ಜೊತೆಗೆ ಭತ್ತದ ಬೇಸಾಯವನ್ನ ಮಾಡೋದ್ರಿಂದ ಭೂಮಿ ಫಲವತ್ತತೆ ಸಾಕಷ್ಟು ಕಡಿಮೆ ಆಗುತ್ತದೆ ಅಂತಕ್ಕಂತ ಮಾತು ಕೇಳ್ತಾ ಇದ್ದೇವೆ. ಈ ಒಂದು ಭೂಮಿ ಫಲವತ್ತತೆಯನ್ನ ಮರುಪೂರ್ಣ ಮಾಡ್ಲಿಕ್ಕೆ ರೈತರು ಆಯ್ತು ರವಿಗೌಡರಾಯ್ತು ಏನು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದ್ಕೋತಾ ಇದ್ದಾರೆ. ಮುಖ್ಯವಾಗಿ ರವಿಗೌಡರೇ ಹೇಳಿ, ಸದ್ಯ ಏನು ಒಂದು ಕೃಷಿ ಚಟುವಟಿಕೆಗಳು ನಡೀತಾವೆ ನಿಮ್ಮ ಭಾಗದಲ್ಲಿ? ಸರ್, ನಮ್ಮ ತುಂಗಭದ್ರಾ ಎಡರಂಡೆ ನಾಲೆಗೆ ಹೊಂದ್ಕೊಂಡಿರ್ತಕ್ಕಂತಹ ರೈತರು ಈಗಾಗಲೇ ನಾವು ಭತ್ತ ಕಟಾವು ಮಾಡಿದೀವಿ. ಭತ್ತ ಕಟಾವು ಮಾಡಿಕೊಂಡು ಈಗೇನು ನೆಲ್ಲು ಒಣಗಿಸುವಂತಹ ಪ್ರಕ್ರಿಯೆಗಳು ನಮ್ಮಲ್ಲಿ ಭರ್ಜರಿಯಾಗಿ ನಡೀತಿದ್ದಾವೆ. ಈ ಒಂದು ಮೋಡ ಕವಿದ ವಾತಾವರಣ ಇರೋದ್ರಿಂದ ರೈತರಲ್ಲಿ ಹೆಚ್ಚಿನ ಆತಂಕ ಕೂಡ ಆಗ್ತಿದೆ. ಏನ್ ಮಳೆ ಬಂದ್ರೆ ನಮ್ಮ ಭತ್ತ ಎಲ್ಲಿ ಹಾಳಾಗೋಗುತ್ತೋ ಅನ್ನುವಂಥದ್ದು ಕೂಡ ಭೇದದಲ್ಲಿ ಕೂಡ ನಾವು ಇದೀವಿ. ಸರಿ, ನೀವು ಪ್ರತಿ ವರ್ಷ ಭತ್ತದ ಬೇಸಾಯವನ್ನ ಮಾಡ್ತಾ ಇದ್ದೀರಿ, ಇಳುವರಿ ಹೇಗೆ ಪಡಿತಾ ಇದ್ದಾರೆ ಪ್ರತಿ ಎಕರೆಗೆ? ಸರ್, ಈ ಇತ್ತೀಚಿನ ವಾತಾವರಣದಲ್ಲಿ ಭತ್ತದ ಇಳುವರಿ ಚೆನ್ನಾಗಿ ಬರುತ್ತಿದ್ದೇವೆ ಸರ್, ಚೆನ್ನಾಗಿ ಬರ್ತಿದ್ದಾವೆ. ಆದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಲಿ ಹೇಳ್ಬೇಕಂದ್ರೆ ಗೊಬ್ಬರ, ಏನು ಇತ್ತೀಚಿಗಿನ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಿರೋದ್ರಿಂದ ಸೊ ಫಲವತ್ತತೆಯಲ್ಲಿ ಏರಿಕೆ ಕಾಣುತ್ತಿದೆ ಸರ್, ಕಾಣುತ್ತಿದೆ. ಅದಾಗಿಯೂ ಕೂಡ ಏನು ಭತ್ತ ಕಟಾವು ಮಾಡಿದ ನಂತರದಲ್ಲಿ ನಾವು ಪುಳಿಪಿಸಿರಿ ಅಂತೇಳಿ ಹೋಗ್ತೀವಿ ಸರ್, ದಿನಗಳಲ್ಲಿ. ಅದು ಏನು ಅತಿ ಹೆಚ್ಚು ರಾಸಾಯನಿಕ ಬಳಸಿದ ಗೊಬ್ಬರದಲ್ಲಿ ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ, ಮತ್ತೆ ಮಂಜೂರಾಗ್ತವೆ ಭೂಮಿ ಅಂತೇಳಿ ಆ ಪಿಳುಬಿಸಿರಿ ಆಯ್ತು, ದನಗಳಿಗೆ ಮೇವಾಯ್ತು, ಆ ಹೊಲಕ್ಕೆ ಶಕ್ತಿ ಬರುತ್ತೆ ಅನ್ನುವಂತ ಇಟ್ಟುಕೊಂಡು ಆ ಪಿಳುಪಿಸಿರು ಉಗ್ಗಿ ಹೊಲಕ್ಕೆ ಭೂಮಿಗೆ ಒಂದು ಫಲವತ್ತತೆಯನ್ನ ಜೀವ ತುಂಬುವಂತ ಕೆಲಸ ಕೂಡ ಈ ಭಾಗದ ರೈತರೆಲ್ಲರೂ ನಾವು ಮಾಡ್ತಾ ಇದೀವಿ ಸರ್. ಈ ಪಿಳುಪಿಸಿರು ತಾವು ಭತ್ತವನ್ನ ಕಟಾವಾದ ತಕ್ಷಣ ಬೀಜವನ್ನ ಉಗ್ಗಿ ಬಿಡ್ತೀರಾ, ಹಸಿಯಲ್ಲಿ ಹೇಗ್ ಮಾಡ್ತೀರ ಅದನ್ನ? ಸರ್ ಕಟಾವು ಇನ್ನೇನು, ಕಟಾವಿಗೆ ಒಂದು ವಾರ ಅಥವಾ 10 ದಿನ ಮುಂಚೆ ಅಲ್ಲಿಗೆ ನೀರು ನಾವು ಎತ್ತಿಗಟ್ಟಿರ್ತೀವಿ ಸರ್. ಅಂದ್ರೆ ಭೂಮಿ ಒಣಗಿಸ್ಲಿಕ್ಕೆ, ಭತ್ತದ ಭೂಮಿಯನ್ನು ಒಣಗಿಸ್ಲಿಕ್ಕೆ, ಮಡಿ ಒಣಗಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಾಗ 10 ದಿನ ಹಿಂಭಾಗದಲ್ಲಿನೆ ಭತ್ತ ಕಟಾವು ಮಾಡೋಕ್ಕಿಂತ 10 ದಿನ ಹಿಂಭಾಗದಲ್ಲಿ ನಾವು ಪಿಳುಪಿಸಿರಿ ಅಥವಾ ಮೇವಿನ ಬೀಜಗಳನ್ನು ಉಗ್ತೀವಿ ಸರ್. ಸೊ ಅದರಿಂದ ಏನಾಗುತ್ತೆ, ಯಥೇಚ್ಛವಾಗಿ ರಾಸಾಯನಿಕ ಬಳಸಿರೋದ್ರಿಂದ ಭೂಮಿ ಫಲವತ್ತತೆ ಕೆಟ್ಟೋಗುತ್ತೆ, ಬಂಜರಾಗ್ತವೆ ಅನ್ನುವಂತಹ ಭಯನು ಕೂಡ ನಮ್ಮಲ್ಲಿ ಬಹಳಷ್ಟು ಜನರಿಗಿದೆ. ಆದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಇದೊಂದು ಹೊಸ ತಂತ್ರಜ್ಞಾನ ಸರ್ ನಮ್ಮಲ್ಲಿ. ಸೊ ಈ ಒಂದು ಪಿಳುಪಿಸಿರಿ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಭೂಮಿಯಲ್ಲಿ ಬೇರುಗಳು ಆಳವಾಗಿ ಉಳಿಯೋದ್ರಿಂದ ಏನು ಸಣ್ಣ ಸೂಕ್ಷ್ಮಾಣು ಜೀವಿಗಳು ಕೂಡ ಭೂಮಿಯಲ್ಲಿ ಉಳಿದ್ಕೊಳ್ತವೆ ಅನ್ನುವಂಥದ್ದು ಈ ಭಾಗದೆಲ್ಲ ರೈತರು ಕೆಲಸ ಮಾಡುತ್ತಾರೆ ಸರ್. ಹೇಗೆ ಪಿಳಿಪಿದ್ರನ್ನ ಮತ್ತೆ ಅದನ್ನ ಟ್ರ್ಯಾಕ್ಟರ್ ನೇಗಿಲ ಹೊಡೆಯೋ ಮುಖಾಂತರ, ಟಿಲ್ಲರಿಂಗ್ ಮಾಡೋ ಮುಖಾಂತರ ಮಣ್ಣಲ್ಲಿ ಇದನ್ನ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರ ಸರ್? ಅದು ಭತ್ತ ಕಟಾವು ಮಾಡೋ ಮುಂಭಾಗದಲ್ಲಿ ಉಗ್ತೀವಲ್ಲ ಸರ್, ನಮಗೆ ಅಪ್ ಟು ಏನು ಭತ್ತ ಮತ್ತೆ ಸುಗ್ಗಿ ಬೆಳೆ ಹಚ್ಚುವ ತನಲ್ಲಿ ಕೂಡ ಪಿಳಿಪಿಸಿರಿ ಹಾಗೆ ಇರ್ತದೆ ಸರ್. ಅದು ನಮ್ಮ ಮನೆಗಳ ದನಗಳಿಗೆ, ದನ ಕರುಗಳಿಗೆ ಮೇವನ್ನು ಕೊಟ್ಟು ಮತ್ತೆ ಅದರಲ್ಲಿಂದ ಏನು ಪಿಳಿಪಿಸಿರಿ ಬೀಜವನ್ನು ನಾವು ಬಿಡಿಸ್ಕೋತೀವಿ ಸರ್ ಮತ್ತೆ ವಾಪಸ್ ನಮಗೆ ಮಾರಾಟಕ್ಕಾಗ್ಲಿ ಅಥವಾ ಮತ್ತೆ ಉಗ್ಗಕ್ಕಾಗ್ಲಿ ಒಳ್ಳೆ ಎರಡಕ್ಕೂ ಯೂಸ್ ಆಗುತ್ತೆ ಸರ್. ಹಾಗಾಗಿ ಒಂದ್ ಎಕರೆಗೆ ಅಥವಾ ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ಈ ತರದಲ್ಲೆಲ್ಲ ಬರ್ತಾ ಇರುತ್ತೆ ಸರ್ ನಮಗೆ. ಅದು ಸ್ವಲ್ಪ ನಮ್ ಖರ್ಚಿಗೆ ಏನು ನಡೆದೋಗುತ್ತೆ ಅನ್ಕೋತೀವಿ ಸರ್, ಹಾಗಾಗಿ ಖರ್ಚನ್ನು ಹೊತ್ಕೊಂಡು ಹೋಗುತ್ತೆ ಸರ್ ಆ ಪಿಳಿಪಿಸಿರಿ ಉಗ್ಗೋದ್ರಿಂದ. ಆ ದಿಕ್ಕಿನಲ್ಲೂ ಕೂಡ ನಮಗೆ ರೈತರಿಗೆ ಲಾಭನೂ ಆಗ್ತಿದೆ ಸರ್. ಅದು ಈಗ ತಾವು ಭತ್ತವನ್ನ ಸುಮಾರು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀರಿ, ಈಗೆಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ ಬಂದು ಭತ್ತದ ರಾಶಿ ಮಾಡ್ಲಿಕ್ಕೆ ಕಂಬೈನ್ಡ್ ಹಾರ್ವೆಸ್ಟರ್ ನ ರೈತರು ಎಲ್ಲಾರು ಬಳಸ್ತಾ ಇದ್ರಿ ನೀವು? ಮೊದಲೆಲ್ಲ ಏನ್ ಮಾಡಿದ್ರಿ, ಎಲ್ಲ ಲೇಬರ್ ಹಚ್ಚಿ ಕಟ್ಟಿಸಿ ಅದನ್ನೆಲ್ಲ ಟ್ರಾಕ್ಟರ್ ಹಾಯಿಸಿ ಎಲ್ಲ ರಾಶಿ ಮಾಡ್ತಿದ್ರಿ, ಏನ್ ಅನಿಸ್ತು ನಿಮಗೆ? ಎರಡು ನೋಡಿದ್ರೆ ನಿಮಗೆ ಇಲ್ಲಿ ಹುಲ್ಲು ಸಂರಕ್ಷಣೆ ಇರಬಹುದು, ಯಾವ್ದು ನಿಮಗೆ ಒಳ್ಳೆ ಒಂದು ಆದಾಯ ತರ್ತಕ್ಕಂಥದ್ದು ಅಥವಾ ಲಾಭ ಅನಿಸ್ತಾ ಇದೆ ಈ ಒಂದು ರಾಶಿ ಮಾಡ್ತಕ್ಕಂತ ಪದ್ಧತಿ ಸರ್? ಈಗ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಟ್ಯಾಲಿ ಮಾಡಿ ನೋಡಿದಾಗ ಈ ಹಿಂದೆ ಏನು ಮನುಷ್ಯರಿಂದ ಎಲ್ಲಾ ತರದ ಬೆಳೆ ಕಟಾವು ಕೆಲಸ ಮಾಡ್ತಿದ್ರು. ಹೌದು, ಅವಾಗ ಹೆಚ್ಚಿನ ಸಮಯ ಹಿಡಿತಿತ್ತು, ಆದ್ರೆ ಅಷ್ಟಕ್ಕಷ್ಟೇ ಲಾಭ ಆಗ್ತಿತ್ತು. ಆದ್ರೆ ಈಗ ತಂತ್ರಜ್ಞಾನ ಮುಂದುವರೆದ ಮಿಷಿನರಿಗಳು ಬಂದಿರೋದ್ರಿಂದ ನಮಗೆ ಏನು ಅಲ್ಪಾವಧಿಯಲ್ಲಿ ಅಲ್ಪ ಸಮಯದಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಗಳು ಬಹಳ ಸುಲಭವಾಗಿ ಸಾಗ್ತಿದ್ದಾವೆ. ರೈತರಿಗೆ ಅಂತ ತೊಂದ್ರೆ, ದೊಡ್ಡ ನಷ್ಟದ ತೊಂದ್ರೆ ಅಂತ ಅಂತದ್ದೇನು ಇಲ್ಲ ಸರ್. ಸರ್, ಈಗ ನಮ್ ಒಂದ್ ಎಕರೆ ಭತ್ತ ಕೊಯ್ಯಿ ಕಟಾವು ಮಾಡ್ಬೇಕಾದ್ರೆ ಸುಮಾರು ಜನರಿಂದ ಒಂದು ದಿವಸ ಪೂರ್ಣ ಒಂದ್ ಎಕರೆ ಕಟ್ ಮಾಡ್ತಿದ್ರು ಸರ್. ಇವತ್ತು ಒಂದೇ ತಾಸಿನಲ್ಲಿ ಒಂದು ಮಿಷನ್ ಕೊಯ್ಯುತ್ತೆ ಅಂತಂದ್ರೆ ಇಲ್ಲಿ ನಾವು ಸುಮಾರು ಒಂದು 10 ರಿಂದ 12 ತಾಸುಗಳ ಸಮಯವನ್ನು ನಾವು ಉಳಿಸಬಹುದು. ತದನಂತರದಲ್ಲಿ ಅವಾಗ ಏನು ಕಟ್ ಮಾಡಿ ಅದನ್ನ ಸುಮಾರು ಒಂದು ವಾರಗಟ್ಟಲೆ ಒಣಗಿಸಿ ಮತ್ ನಂತರ ಗೂಡ್ ಹಾಕ್ತಿದ್ವಿ ಸರ್ ನಾವೆಲ್ಲ. ಆ ಗೂಡ್ ಹಾಕಿ ಅದಕ್ಕೆ ಟ್ರ್ಯಾಕ್ಟರಿ ಅಥವಾ ಎತ್ತು ಕಟ್ಟಿಂಗ್ ಹೊಡಿತಿದ್ವಿ ಸರ್, ಅಂತಿ ಹೊಡಿತಿದ್ವಿ. ಸೊ ಅದು ಸುಮಾರು 3-4 ದಿನ ಟೈಮ್ ಹಿಡಿತಿತ್ತು ಸರ್. ಈಗ ಅದನ್ನು ತಪ್ಪಿದೆ ಸರ್, ಮಿಷನ್ ಈಗ ಬರೋದ್ರಿಂದ ಒಂದೇ ಕಲ್ಲಿಗೆ 4 ಕೆಲಸ ಆಗ್ತಿದ್ದಾವ ಸರ್. ಈಗ ಒಂದೇ ಮಷಿನ್ ಇಂದ ರಾಶಿನೂ ಆಗ್ಬಿಡದ, ನಿಮ್ ಕಾಳು ನೇರವಾಗಿ ಚೀಲ ತುಂಬ್ಕೋತೀರಿ? ಚೀಲ ತುಂಬ್ಕೋತೀವಿ ಸರ್, ಡೈರೆಕ್ಟ್ ಚೀಲಕ್ಕೆ ತುಂಬ್ಕೋತೀವಿ ಸರ್. ಭತ್ತದ ಬೇಸಾಯ ವರ್ಷದಿಂದ ವರ್ಷಕ್ಕೆ ನಿಮಗೆ ಹೇಗ್ ಅನಿಸ್ತಾ ಇದೆ, ಲಾಭ ಅನಿಸ್ತಾ ಇದೆಯಾ, ಲಾಭ ಕಡಿಮೆ ಹಾಕೊಂತ ಹೊಂಟಿದೆ ಭತ್ತದ ಬೇಸಾಯದಲ್ಲಿ? ಇಲ್ಲ ಸರ್, ಈಗ ನಮಗೆ ಭತ್ತದಲ್ಲಿ ಲಾಭ ಹೆಂಗ್ ಆಗ್ತಿದೆ ಅಂತಂದ್ರೆ ಇಳುವರಿ ಏನೋ ಚೆನ್ನಾಗಿದೆ. ಏನು ಸರ್ಕಾರಗಳಾಯ್ತು ಅಥವಾ ಮಾರುಕಟ್ಟೆ ಬೆಲೆ ದರ ಆಯ್ತು ಸ್ವಲ್ಪ ವರ್ಷಕ್ಕಿಂತ ವರ್ಷ ಸ್ವಲ್ಪ ಏರ್ತಾ ಇದ್ರೆ ರೈತರಲ್ಲಿ ಖುಷಿ ಇರ್ತದೆ ಸರ್. ಹೌದು, ಹೋದ ವರ್ಷ ಅಂತೂ ಏನು ಲಾಸ್ ಆಗಿಲ್ಲ, ಈ ಬೇಸಿಗೆ ಬೆಳೆಯಲ್ಲೂ ಕೂಡ ಯಾವ್ದಂತದ ಲಾಸ್ ಏನು ಕಾಣ್ತಿಲ್ಲ ಸರ್. ಯಾಕಂದ್ರೆ ಇವತ್ತು 1560, 70, 90, 1600 ರೂಪಾಯಿ ಭತ್ತ 75 ಕೆಜಿ ಚೀಲ ನಾವು ಮಾರ್ತಿದ್ವಿ ಸರ್. ಇಲ್ಲಿ 75 ಕೆಜಿ ಚೀಲ ನಮ್ ಕಡೆ ಭರ್ತಿ ಮಾಡೋದು ಸರ್ ನಾವು. ಹಾಗಾಗಿ ನಮಗೆ 1600 ರೂಪಾಯಿ ಫುಲ್ ಡ್ರೈ ಮಾಲ್, ಅದು ಡ್ರೈ ಮಾರ್ಚ್ ಅವರ್ ಮೇಲೆ ಹೋಗುತ್ತೆ ಸರ್. ಭತ್ತ ಎಷ್ಟು ಚೆನ್ನಾಗಿ ಒಣಗಿರ್ತವೆ ಅದಕ್ಕೆ 1600 ರೂಪಾಯಿ ತಗೋತಾರೆ. ಸ್ವಲ್ಪ ಮಾರ್ಚ್ ಅವರ್ ಕಡಿಮೆ ಇತ್ತು ಅಂದ್ರೆ 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡ್ತಾರೆ. ಈ ದಿಕ್ಕಿನಲ್ಲಿ ಸಾಕ್ತಿದೆ ಸರ್. ಅಂದ್ರೆ ಸುಮಾರು 1500 ಹಿಡಿದ್ರು ಒಂದು 40 ಚೀಲ ಬರುತ್ತಾ ಒಂದ್ ಎಕರೆಗೆ? ಆರಾಮ್ ಬರ್ತದೆ ಸರ್, ಆರಾಮ್ ಕಣ್ ಮುಚ್ಕೊಂಡ್ ಬರ್ತದೆ. ಅಂದ್ರೆ 1500 ಹಿಡಿದ್ರು 16,000 ರೂಪಾಯಿ ಆಯ್ತು. ಅದರಲ್ಲಿ ಖರ್ಚು ವೆಚ್ಚಗಳು ಎಷ್ಟಾಗ್ತವೆ? ಯಾಕಂದ್ರೆ ಕೂಲಿ ಆಳು ಮತ್ತೆ ಈಗ ಕಟಿಂಗ್ ಮಷಿನ್ ಮಾಡ್ಲಿಕ್ಕೆ ಎಕರೆಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರಲ್ಲ? ಹಾ ಸರ್, ಈಗ ತಾಸಿಗೆ ಇಲ್ಲಿ 2.5 ರಿಂದ 3,000 ರೂಪಾಯಿ ಒಂದು ಒಂದು ಮಿಷಿನ್ ತಗೋತಿದ್ದಾರೆ ಸರ್ ತಾಸಿಗೆ. ಸೊ ಹಂಗಾಗಿ ನಾವು 2,500 ರೂಪಾಯಿ ಕೊಡೋದ್ರಿಂದ ನಮ್ಗೇನಂತ ತ್ರಾಸ ಏನ್ ಆಗೋದಿಲ್ಲ ಸರ್, ಒಂದ್ ತಾಸಲ್ಲಿ ಒಂದ್ ಎಕರೆ ಮುಗಿದು ಬಿಡ್ತದೆ ಸರ್. ಅಂದ್ರೆ ಬೇಸಿಗೆ ಭತ್ತ ಸರ್ ಇದು, ಬೇಸಿಗೆ ಭತ್ತದಲ್ಲಿ ನಮ್ಗೆ ಯಾವ್ದೇ ತರಂತ ಲಾಸ್ ಆಗೋದಿಲ್ಲ ಸರ್, ಯಾವ್ದೇ ರೀತಿಯಿಂದ ಹೆಚ್ಚಿನ ಇದಕ್ಕೂ ಹೋಗೋದಿಲ್ಲ ಸರ್. ಯಾಕಂತ ಹೇಳಿದ್ರೆ ಫುಲ್ ಡ್ರೈ ಆಗಿರ್ತವೆ ಹೊಲ್ಗಳೆಲ್ಲ, ಸಿಗಿಬಿದ್ದು ಮಿಷಿನ್ಗಳು ಸಿಗಿಬಿದ್ದು ಒದ್ದಾಡೋದಾಗ್ಲಿ ಅಥವಾ ತಾಸ್ ಗಟ್ಟಲೆ ಮಿಷಿನ್ ಕಟಿಂಗ್ ಮಾಡೋದಾಗ್ಲಿ ಆ ತರದೇನು ಬೇಸಿಗೆ ಸಮಯದಲ್ಲಿ ಇರಲ್ಲ ಸರ್. ಸರ್ ಹಂಗಾಗಿ ನಮಗೆ ಉಳಿತಾಯ ಬೇಸಿಗೆ ಬೆಳೆನೆ ಉಳಿತಾಯ ಸರ್ ನಮಗೆ. ಎರಡು ಹಂಗಾಮಲ್ಲಿ ಬೆಳಿತೀರಿ ನೀವು ಭತ್ತವನ್ನ, ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳಿತೀರಿ. ಯಾವ್ದು ಗುಣಮಟ್ಟ ಭತ್ತದ ಗುಣಮಟ್ಟ ಯಾವ್ದು ಚೆನ್ನಾಗಿ? ಈಗ ಬೇಸಿಗೆಯಲ್ಲಿ ಬೆಳೆದದ್ದು ಹೇಳೋದು ಜನ ಗುಣಮಟ್ಟ ಇರೋದಿಲ್ಲ, ಅಷ್ಟು ಮಳೆಗಾಲದಲ್ಲಿ ಬಂದದ್ದು ಭತ್ತ ಚೆನ್ನಾಗಿರ್ತದ ಅಂತಿರ್ತಾರೆ. ನಿಮ್ಮ ರೈತರ ಅನುಭವ ಆಗಿ ಹೇಗಿದೆ ನೀವು ಆ ರೈತರಾಗಿ? ಇಲ್ಲ ಸರ್, ಸೊ ಸುಗ್ಗಿಗಾಲದಲ್ಲಿ ಬೆಳೆದಿದ್ದೆ ಬಹಳ ಶ್ರೇಷ್ಠವಾಗಿರುತ್ತೆ ಸರ್. ಅದು ದೀರ್ಘಾವಧಿಗೆ ಅಕ್ಕಿ ಬರ್ತದೆ ಸರ್, ಮತ್ತೆ ಒಳ್ಳೆ ಗುಣಮಟ್ಟದ ಅಕ್ಕಿ ಕೂಡ ನಮಗೆ ಮುಂಗಾರು ಇದರಲ್ಲಿ ಸಿಗ್ತದೆ. ಸೊ ಹಿಂಗಾರಲ್ಲಿ ಏನಾಗ್ತದೆ, ಓನ್ಲಿ ಬೇಸಿಗೆ ಇರೋದ್ರ ಮಳೆಗಾಲ ಕಡಿಮೆ ಇರೋದ್ರಿಂದ ಇಲ್ಲಿ ಅಷ್ಟು ಭತ್ತ ಪ್ಯೂರ್ಲಿ ಇದು ಆಗುದಿಲ್ಲ ಸರ್, ಏನು ಪೌಷ್ಟಿಕಾಂಶತೆ ಹೊಂದಿರೋದಿಲ್ಲ ಸರ್. ಯಾಕಂತೇಳಿದ್ರೆ ಅತಿ ಹೆಚ್ಚವಾಗಿ ನಾವು ಕೆಮಿಕಲ್ ಬಳಸೋದ್ರಿಂದ ಇಲ್ಲಿ ನೈಸರ್ಗಿಕವಾಗಿ ಯಾವ್ದೇ ಮಳೆ ಹನಿ, ಮಳೆ ಹನಿ ನೋಡಿ ಸರ್, ಮಳೆ ಹನಿ ಎಷ್ಟು ಪ್ರಭಾವ ಬೀರುತ್ತೆ ಮಳೆ ಹನಿ ಅಂದ್ರೆ, ಒಂದು ಮಳೆ ಹನಿ ಆ ಭತ್ತದ ಮೇಲೆ ಬಿತ್ತು ಅಂದ್ರೆ ಭತ್ತಕ್ಕೆ ಏನ್ ಅಂಟುಕೊಂಡಿರ್ತಕ್ಕಂತ ಎಲ್ಲ ರೋಗಗಳನ್ನು ಬಿಡಿಸುವಂತ ಶಕ್ತಿ ಸಾಮರ್ಥ್ಯ ಮಳೆಗಿದೆ ಸರ್. ಹೌದು. ಸೊ ಹಾಗಾಗಿ ಮುಂಗಾರು ಹಂಗಾಮಿನಲ್ಲಿ ಏನು ನಾವು ಭತ್ತವನ್ನು ಬೆಳೆದಿರ್ತೀವೋ ಅದೇ ಭತ್ತ ದೀರ್ಘಾವಧಿಗೆ ಅಂತ ಸುಮಾರು 4-5 ವರ್ಷ ಇಟ್ಟರು ಕೂಡ ಯಾವುದೇ ಕೆಡೋದಿಲ್ಲ, ಹಾಳಾಗೋದಿಲ್ಲ, ಅದಕ್ಕೆ ಹುಳ ಹತ್ತೋದಿಲ್ಲ, ಮುಂದೆ ಹೆಚ್ಚು ಪೌಷ್ಟಿಕಾಂಶತೆ ಸಿಗುವಂತದ್ದು ಮುಂಗಾರು ಹಂಗಾಮಿನ ಭತ್ತಕ್ಕೆ ಸಿಗ್ತದೆ. ಹಿಂಗಾರು ಭತ್ತಕ್ಕೆ ಅಂತ ಗುಣಮಟ್ಟದ ಅಕ್ಕಿ ನಮ್ಮಲ್ಲಿ ಸಿಗುದಿಲ್ಲ ಸರ್. ಈಗ ಭತ್ತದ ಬೇಸಾಯಕ್ಕೆ ಬಂದಾಗ ರೈತರು ತಾವು ಬೆಳೆದೆಲ್ಲ ಸೋನಾ ಮಸೂರಿ ಬೆಳಿತೀವಿ, DPT ಒಂದು ತಳಿಯನ್ನ. ಆಗ ಇನ್ನೂ ಒಂದಿಷ್ಟು ಇತ್ತೀಚೆಗೆ ರೈತರು RNR ಕ್ಕೆ ಹೊಂಟಿದ್ದಾರೆ. ಹೇಗೆ ಇಲ್ಲಿ RNR, ನೀವು ಎಲ್ಲ RNR ಕ್ಕೆ ಹೋಗ್ತಾ ಇದಾರೆ ನಮ್ಮ ಭಾಗದಲ್ಲಿ, ನೀವು ಯಾವ ತಳಿಯನ್ನು ಬೆಳಿತಾ ಇದ್ದೀರಿ ಸರ್? ಈಗ ನಾವು ಒಂದ್ ಅರ್ಧ RNR ಮಾಡ್ತೀವಿ ಸರ್, ಒಂದ್ ಅರ್ಧ ನೆಲ್ಲೂರು ಸೋನಾನು ಮಾಡ್ತೀವಿ ಸರ್. ಹೇಗೆ ಅನಿಸ್ತದೆ ಎರಡು ತಳಿ ನಿಮಗೆ ಗುಣಮಟ್ಟವೆಲ್ಲ ನೋಡಿದ್ರೆ? ಸರ್ ಈಗ ನೆಲ್ಲೂರು ಯಾವ ಸರ್ RNR ಗುಣಮಟ್ಟ ಭತ್ತದಾಗಿ ಮಾರ್ಪಾಡಾಗಿದೆ ಸರ್ ನಮ್ಮಲ್ಲಿ ಯಥೇಚ್ಛವಾಗಿ. ಯಥೇಚ್ಛವಾಗಿ ಎಲ್ಲರೂ RNR ಬೆಳೀತಿದ್ದಾರೆ ಸರ್. ಅದ್ರ ಗುಣಮಟ್ಟ ಏನು ಸೋನಕ್ಕೇನಿತ್ತು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಬರುವಂತದ್ದೇ ಇದು RNR ಆಗಿದೆ ಸರ್. ಗುಣಮಟ್ಟ ಮಾರುಕಟ್ಟೆ ದರ ಅದು ಹೇಗಿದೆ ಅದಕ್ಕೆ ಸರ್? ಅದೇ 1600 ಅಂತ ಹೇಳಿದ್ರು ಸರ್. 1600 1610 ಅಥವಾ 1590 ಈ ತರದಲ್ಲಿ ಸಿಗುತ್ತೆ ಸರ್. ಅಂದ್ರೆ ಸುಮಾರಾಗಿ ಎಲ್ಲರೂ RNR ಕ್ಕೆ ಹೋಗ್ತಾ ಇದಾರೆ ರೈತರು. ಹೌದು ಸರ್, ಹೌದು ಸರ್. ಕಾವೇರಿ ಸೋನ RNR ಎರಡು ನಮ್ಮಲ್ಲಿ ಅತಿ ಹೆಚ್ಚಾಗಿ ಬೆಳಿತಕ್ಕಂತ ರೈತರು ಸರ್ ನಾವೆಲ್ಲ. ತುಂಗಭದ್ರ ಎಡದಂಡೆ ನಾಲೆಗೆ ಹೊಂದ್ಕೊಂಡಿರ್ತಕ್ಕಂತ ರೈತರು. ಹೌದು. ಸರ್ ಈಗ ಭತ್ತದ ಒಂದು ಕಟಾವು ಎಲ್ಲ ಆದ್ಮೇಲೆ ಈಗ ಏನ್ ಮಾಡ್ತಾರೆ, ತಾವು ಭತ್ತದ ಹುಲ್ಲನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಬಹಳಷ್ಟು ಜನ ಹುಲ್ಲನ್ನ ಬಳಸೋದಿಲ್ಲ. ಮಷಿನ್ ಕಟಿಂಗ್ ಆದ್ಮೇಲೆ ಅರ್ಧ ಹೊಲದಲ್ಲಿ ಹಂಗ ಕಟ್ ಆಗಿರ್ತದ, ಅರ್ಧ ಬಿದ್ದಿರ್ತದ, ಅದೆಲ್ಲ ಹೇಗ್ ನಿರ್ವಹಣೆ ಮಾಡ್ತಿರ್ತಾವಲ್ಲ ಸರ್? ಈಗ ಭತ್ತದ ಹುಲ್ಲು ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕೊಯ್ಯುವಾಗ್ಲೇನೆ ಸ್ವಲ್ಪ ಮಿಷಿನರಿಗಳಿಂದ ಕೆಳಗ್ ಕಟ್ ಮಾಡಿಸಿದ್ರೆ ಹುಲ್ಲು ಜಾಸ್ತಿ ಸಿಗ್ತದೆ ಸರ್. ನಮಗೆ ಕೆಳಗ್ ಕಟ್ ಮಾಡತ್ತ ಮಷಿನ್ ಅದು ಪೂರ್ತಿ ಕೆಳಗಲ್ಲ ಸರ್, ಪೂರ್ತಿ ಕೆಳಗೂ ಕಟ್ ಮಾಡ್ತದೆ, ಕಟ್ ಮಾಡೋದಿಲ್ಲ ಅಂತಲ್ಲ. ಬಟ್ ಆದ್ರೆ ನಾವು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ ಮಾಡಿದ್ರೆ ಹುಲ್ಲು ನಮ್ಗೆ ಎಷ್ಟು ನೀಟ್ ಆಗ್ಬೇಕೋ ಅಷ್ಟು ನೀಟ್ ಆಗಿ ಸಿಗ್ತದೆ ಸರ್, ಸಿಗ್ತದೆ. ಆಮೇಲೆ ಹುಲ್ಲಿನ ಪೆಂಡಿ ಕಟ್ಟುವ ಮಿಷನ್ ಗಳು ಬಂದಿದ್ವು ಸರ್. ಈಗ ನಾವು ಈಗ ಒಂದ್ 2-3 ವರ್ಷಗಳಿಂದ ಏನ್ ಮಾಡ್ತಿದ್ವಿ, ಆಳುಗಳನ್ನ ಕರ್ಕೊಂಡು ಹೋಗಿ ಆ ಹುಲ್ಲು ಬಳಸಿ ಏನು ಕುಂಪಿ ಕುಂಪಿ ಕುಂಪಿ ಮಾಡಿ ಅದನ್ನ ಟ್ರ್ಯಾಕ್ಟರ್ ಅಲ್ಲಿ ಏರ್ಕೊಂಡು ಇಲ್ಲಿ ಬಂದು ಬಣಿಮೆ ಹಾಕುವಂತದ್ದು ದೊಡ್ಡ ಕೆಲಸ ಆಗ್ತದೆ ಸರ್. ಬಹಳ ದೊಡ್ಡ ಕೆಲಸ ಮತ್ತು ಹೆವಿ ಕೆಲಸ. ಈ ಭತ್ತದ ಹುಲ್ಲು ಪೆಂಡಿ ಕಟ್ಟುವ ಮಿಷನ್ ಬಂದಿರೋದ್ರಿಂದ ಸೊ ನಮಗೆ ಅದು ಕೂಡ ಒಂದು ಒಂದು ತಾಸ ಮೇಲೆ ಸುಮಾರು ಒಂದು 100 ಪೆಂಡಿಗಳನ್ನು ಕಟ್ಟುವಂತ ಸಾಮರ್ಥ್ಯ ಇದು ಬಂದಿದೆ ಸರ್. ಒಂದ್ ತಾಸ ಮೇಲೆ ಒಂದು 100 ಪೆಂಡಿಗಳನ್ನು ಕಟ್ತ ಸರ್. ಸುಮಾರು 4 ಎಕರೆ ಹುಲ್ಲು ಒಂದ್ ತಾಸಿನೊಳಗೆ ಮುಗಿಸ್ಬಿಡ್ತ ಸರ್ ಆ ಮಿಷನ್. ಅದನ್ನ ಏರ್ಕೊಂಡ್ ಬರ್ಲಿಕ್ಕೂ ನಮ್ಗೆ ಈಸಿ ಆಗ್ತದೆ. ಏರ್ಕೊಂಡ್ಬಂದು ಬಣಿವೆ ಹಾಕ್ಲಿಕ್ಕೂ ಕೂಡ ನಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿನೇ ನಮಗೆ ಬಣಿವೆ ಹಾಕಿ ಕೊಟ್ಟು ಬಿಡ್ತೀವಿ ಸರ್ ನಾವು. ಅದನ್ನ ಸ್ವಲ್ಪ ಬಣಿವೆಯನ್ನ ಕಾಪಾಡ್ಕೊಳ್ಳೋದೇ ಸ್ವಲ್ಪ ತೊಂದ್ರೆ ಸರ್ ಅಲ್ಲಿ. ಹೌದು, ನೀರದು ನೀರ್ ಹತ್ತಲಾರ್ದಾಗೆ ಅದಕ್ಕೆ ಸ್ವಲ್ಪ ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಹೌದು ಸರ್, ಸಂರಕ್ಷಣೆ ಮಾಡ್ಬೇಕಾಗತ್ತೆ ಸರ್. ತಾಡಪಲ್ಲ ಹಾಕಿ ಅವೆಲ್ಲ ನೀಟಾಗಿ ಮಾಡ್ಕೊಂಡು ಅದನ್ನ ಇಟ್ಕೊಂಡ್ರೆ ಅದು ದೀರ್ಘಾವಧಿಗೆ ಬರ್ತದೆ ಸರ್. ಹುಲ್ಲು ಏನ್ ತೊಂದರೆ ಇಲ್ಲ ಸರ್. ಹೇಗೆ ಭತ್ತದ ಹುಲ್ಲು ಬಹಳಷ್ಟು ಜನ ಈಗ ಬಳಸ್ತಾ ಇಲ್ಲ ಹೊಲದಲ್ಲಿ, ಹಾಗೆ ಬಿಟ್ಟಿರ್ತಾರೆ ನೋಡ್ತಾ ಇದೀವಿ. ಯಾಕೆ ಇದಕ್ಕೆ ಕಾರಣ ಏನು? ದನಗಳಿಲ್ಲ ಅಂತಂತೀರೋ ಅಥವಾ ಬಳಸೋ ಭತ್ತದ ಹುಲ್ಲನ್ನ ಅದು ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ರೆ ರೈತರು ಹೇಗೆ ಬಹಳಷ್ಟು ಬಂದು ಹಂಗೆ ಬಿಟ್ಟು ಬಿಡ್ತಾರೆ ಅದನ್ನ ಸರ್? ಈಗ ಬೇಸಿಗೆ ಸಮಯದಲ್ಲಂತೂ ನಮ್ಮಲ್ಲಿ ಇಷ್ಟು ವರ್ಷ ಹಂಗೆ ಬಿಡ್ತಿದ್ವು, ನಾವು ಕಣ್ಣಾರೆ ನೋಡ್ತಿದ್ವಿ ಮತ್ತು ನಾವು ಕೂಡ ಬೆಂಕಿ ಹಚ್ಚಿ ಸುಡ್ತಿದ್ವಿ ಅದನ್ನ. ಈ ವರ್ಷ ಹುಲ್ಲಿನ ಅಭಾವ ಎಂಥದೋ, ಥೈಲ್ಯಾಂಡ್ ಭಾಗದ ರೈತರು ಬಂದು ಒಯ್ತಿದ್ದರು ಅಥವಾ ಬೇರೆ ಬೇರೆ ಭಾಗಗಳಿಂದ ಬಂದು ಒಯ್ತಿದ್ದಾರೆ ಗೊತ್ತಿಲ್ಲ. ಈ ಮೂಮೆಂಟ್ ಅಲ್ಲಿ ನಮ್ಮ ಹುಲ್ಲು ಸ್ವಲ್ಪ ಸಿಗ್ತಿಲ್ಲ, ನಮ್ಮ ಹುಲ್ಲು ನಮಗೆ ಸಾಕಾಗ್ತಿದೆ ಸರ್. ಈ ಮೂಮೆಂಟ್ ಇದೇ ವರ್ಷ ಆಗಿತ್ತು ಸರ್ ಹಿಂಗೆ. ನಾವು ಹೆಂಗಾಗ್ತಿತ್ತಂದ್ರೆ ಬೇರೆ ಬೇರೆ ಥೈಲ್ಯಾಂಡ್ ಭಾಗದವರು ಭತ್ತ ನಾಟಿ ಮಾಡಿರೋದಿಲ್ಲ, ಅವರು ಕಡಿಮೆ ಬಿಡುತ್ತಂತ ಅವರು ಒಯ್ತಿದ್ರು. ಸೊ ಈಗ ಕೂಡ ಇದು ಮಾಡ್ತಿದ್ದಾರೆ. ಹಂಗಾಗಿ ನಮ್ಗೆ ಈ ಸ್ವಲ್ಪ ಮಾತ್ರ ಹುಲ್ಲು ನಮ್ಮ ಹೊಲದಲ್ಲೇ ನಮಗೆ ಸಿಗ್ತಿಲ್ಲ ಸರ್, ಹಂಗಾಗಿದೆ, ಡಿಮ್ಯಾಂಡ್ ಆಗಿದೆ. ಕೆಲವೊಂದ್ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದವರು ಬೆಂಕಿ ಹಚ್ತಾರೆ, ಯಾಕಂದ್ರೆ ನಮ್ಮ ಹೊಲ ಕ್ಲೀನ್ ಆಗಿ ಇಟ್ಕೋಬೇಕಪ್ಪ ನಾವು, ಅಲ್ಲ ನೀಗ್ಲ ಹೊಡ್ಕೊಂಡು ನೀಟಾಗಿ ಇಟ್ಕೋಬೇಕು, ಮತ್ತೆ ನೀರ್ ಬಂದ್ರೆ ಹಚ್ಚೋಕ್ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ ಕೆಲವೊಂದಿಷ್ಟು ದನಕರಗಳಿಲ್ಲ ಇರ್ಲಾರ್ದಂತವ್ರು ಅರ್ಜೆಂಟ್ ಸುಟ್ ಬಿಡ್ತಾರೆ ಸರ್ ಅದನ್ನ. ಈಗ ಪ್ರತಿ ವರ್ಷ ಭತ್ತವನ್ನ ಬೆಳೀತಾರ ತಾವು, ಬೆಳೆ ಬದಲಾವಣೆ ಆಗೋದಿಲ್ಲ, ಹೇಗೆ ಇಲ್ಲಿ ಭೂಮಿ ಫಲವತ್ತತೆ ಕುಸಿಯೋದಿಲ್ಲ ಅಂತೀರಾ, ಹೇಗಿಲ್ಲ ಸರ್? ಈಗ ಒಂದ್ ಕಡೆಯಿಂದ ನಾವು ನೋಡಿದ್ರೆ ಭೂಮಿಯ ಫಲವತ್ತತೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಜವಾಗ್ಲೂ ಕುಸಿತದೆ ಸರ್. ಇಲ್ಲಿ ಬರಡು ಬಂಜರು ಭೂಮಿ ಆಗುವಂತ ದಿನಗಳು ಬಹಳ ಹತ್ರ ಬರ್ತಿದ್ದಾವೆ. ಆದ್ರೆ ನಮ್ಮ ತುಂಗಭದ್ರ ಎಡದಂಡೆ ನಾಲೆಗೆ ಹೊಂದ್ಕೊಂಡಿರ್ತಕ್ಕಂತ ರೈತರು ನಾವೇನಿದೀವಿ, ಇದು ಭತ್ತದ ಕಣಜ ಅಂತೇಳಿ ನಾವು ಈ ಭಾಗಕ್ಕೇನು ಬಿಂಬಿಸಿದರೆ, ಹೌದು, ಇದನ್ನ ಭತ್ತ ಬಿಟ್ರೆ ಬೇರೆ ಬೆಳೆ ಬರೆಯುವಂತ ಸಾಮರ್ಥ್ಯ ಯಾತಕ್ಕಿಲ್ಲ ಅಂದ್ರೆ, ಎಲ್ಲರೂ ಭತ್ತ ಬೆಳೀತಾರೆ, ಒಬ್ಬನ ಸೆಂಟ್ರಲ್ ಏನೋ ಮಾಡಕ್ ಹೋದ್ರೆ ಅವ್ನ ಬೆಳೆ ಹಾಳಾಗ್ತದೆ. ಇಲ್ಲಿ ಎಲ್ಲಾ ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾಡಿಕೊಳ್ಳುವಂತ ಆಲೋಚನೆಗೆ ಅಥವಾ ಒಂದ್ ಹೆಜ್ಜೆ ಮುಂದೆ ಬರ್ತಿಲ್ಲ ಸರ್. ಹೌದು, ಅದ್ ಯಾತಕ್ ಬರ್ತಿಲ್ಲ ರೈತರು ಗೊತ್ತಾಗ್ತಿಲ್ಲ. ಅದು ಲಾಸನಾಗ್ಲಿ ಲಾಭನಾಗ್ಲಿ ಭತ್ತನೇ ಬೆಳೆಯೋಣ ನಾವು ಅನ್ನುವಂತ ಮನೋಭಾವನೆ ಉಳ್ಳವರಾಗಿದ್ದಾರೆ. ಅಂದ್ರೆ ಎಲ್ಲಾ ಗದ್ದೆಯನ್ನಾಗಿ ಮಾಡ್ಬಿಟ್ಟಾರೆ, ಈಗ ಜೀರೋ ಲೆವೆಲ್ ಮಾಡ್ಕೊಂಡ್ಬಿಟ್ಟಾರೆ ಎಲ್ಲ. ಹೌದು ಸರ್, ಜೀರೋ ಲೆವೆಲ್ ವರ್ಗಳಾಗಿದ್ದಾವೆ. ಬೇರೆ ಬೇರೆ ಬೆಳೆಗಳು ಬೆಳಿಲಿಕ್ಕೆ ಕಷ್ಟ ಆಗ್ತದೆ, ಏನೋ ಹತ್ತಿ ಬೆಳಿಲಿಕ್ಕೂ ಕಷ್ಟ, ಒಂದ್ ಸ್ವಲ್ಪ ಮಳೆ ಆಗ್ತದ ನೀರಿಂದ ಅಂದ್ರೆ ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ಬಿಡ್ತಾರೆ, ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ತಾವ ಸರ್. ತಾವು ಭತ್ತದ ಗದ್ದೆಗೆ ಏನಾದ್ರು ತಿಪ್ಪೆ ಗೊಬ್ಬರಗಳನ್ನ ಅಂತವೆಲ್ಲ ಹಾಕೋದು ಮತ್ತೆ ಮಾಡ್ತಾ ಇರ್ತೀರ, ಹೇಗೆ? ಪ್ರತಿ ವರ್ಷ ಕೂಡ ನಮ್ದೇ ದನಕರುಗಳು ಇರೋದ್ರಿಂದ, ಎಮ್ಮೆಗಳು ಎಲ್ಲ ಇರೋದ್ರಿಂದ ತಿಪ್ಪೆ ಗೊಬ್ಬರ ಧಾರಾಳವಾಗಿ ಸಿಗ್ತಾವ ಸರ್ ನಮಗೆ, ಹಾಕ್ತಾ ಇರ್ತೀರಿ. ಮತ್ತೆ ಕಡಿಮೆ ಬಿದ್ದಲ್ಲಿ ಬೇರೆ ಆತ್ಮೀಯರು ಯಾರಾದ್ರೂ ದನಕರುಗಳು ಇತ್ತಂದ್ರೆ ಅವರು ಕೇಳಿ ಅವ್ರದ್ದು ಖರೀದಿ ಮಾಡಿಕೊಂಡು ಹೊಲ ಗದ್ದೆಗಳಿಗೆ ಭತ್ತದ ಗದ್ದೆಗಳಿಗೆ ಏರಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ವರ್ಷ ಪೂರ್ತಿ. ಅದ್ರ ಜೊತೆಗೇನೆ ಪಿಳಿಪಿಸಿರಿ ನಮಗೆ ಬಹಳ ಒಳ್ಳೆಯ ಇದು ಕೊಡ್ತಿದೆ ಸರ್, ಶಕ್ತಿ, ಭೂಮಿಗೆ ಶಕ್ತಿನೂ ಕೊಡ್ತದೆ, ದನಗಳಿಗೆ ಮೇವು ಹಾಕತ್ತಿಲ್ಲ ನಮಗೆ. ಹೌದು ಸರ್, ಹೌದು ಸರ್. ಹೇಗೆ ಭತ್ತದ ಒಂದು ಇಳುವರಿ ವರ್ಷದಿಂದ ವರ್ಷಕ್ಕೆ ನಿಮಗೆ ಅದೇ ಒಂದು ಸ್ಥಿತಿಯಲ್ಲಿ ಬರ್ತಾ ಇದೆ ಅಂತೀರಾ ಅಥವಾ ಕಡಿಮೆ ಆಗ್ತಾ ಇದೆ, ಹೇಗೆ ಅನ್ಸುತ್ತೆ? ಇಲ್ಲ ಸರ್, ಈಗ ಅದೇ ಹೇಳಿದ್ನಲ್ಲ, ರಾಸಾಯನಿಕ ಹೆಚ್ಚೆಚ್ಚುವಾಗಿ ಬಳಸೋದ್ರಿಂದ ನಮಗೆ ಆವರೇಜ್ 40-45 40-45 ಚೀಲಕ್ಕೆ ನಿಂತ್ಕೊಂಡಿದೆ ಸರ್, ಇರುತ್ತನೋ ಇಲ್ಲ ಇರುತ್ತಾನೋ ಇಲ್ಲ, ಅಷ್ಟಕ್ಕೆ ಬಂದು ಸ್ಟಾಗ್ನೆಟ್ ಆಗಿಬಿಟ್ಟಿದೆ. ಹೌದು ಸರ್, ಹೌದು ಸರ್, ಹೌದು. ಹೇಗೆ ತಾವು ಸಾಕಷ್ಟು ಅನುಭವ ಇರುವಂತ ರೈತರು, ರೈತರೊಂದಿಗೆ ಸಾಕಷ್ಟು ಒಡನಾಟ ಇದೆ ನಿಮ್ದು, ಭೂಮಿ ಫಲವತ್ತತೆಯನ್ನ ಜಾಸ್ತಿ ಮಾಡಬೇಕಾಗಿದೆ. ಈ ಭಾಗದಲ್ಲಿ ನೀರು ಹಾಸಿ ಹಾಸಿ ಭತ್ತ ಬೆಳೆದು ಬೆಳೆದು ಬೆಳೆದು ಭೂಮಿ ಬಹಳಷ್ಟು ಕುಂದ್ತಾ ಇದೆ, ಕೊರಗ್ತಾ ಇದೆ. ಇದಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತ ಪ್ರಯತ್ನಗಳಾಗಬೇಕು. ಇದಕ್ಕೆಲ್ಲ ತಾವು ರೈತರಾಗಿ ಏನು ಹೇಳಿರ್ತೀವಿ, ಈಗ ಪಿಡಿ ಪಿಸರ್ ಬೆಳಿತೀವಿ, ತಿಪ್ಪೆ ಗೊಬ್ಬರ ಹಾಕ್ತೀವಿ ಅಂತಕ್ಕಂತ ವಿಚಾರ, ಏನು ಇನ್ನು ಏನೇನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ನಮ್ಮ ಭೂಮಿ ಮುಂದೆ ಹೀಗೆ ಒಂದು ಸಂಪತ್ ಭರಿತವಾಗಿರ್ಬೇಕು ಸರ್. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭೂಮಿಯನ್ನ ಉಳಿಸ್ಕೊಂಡು ನಮ್ಮ ಮುಂದಿನ ಯುವ ಪೀಳಿಗೆಗೆ ಏನು ನಾವು ಬಿಟ್ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ಭೂಮಿ ನಮ್ಗೆ ಅತ್ಯವಶ್ಯಕ. ಆ ಭೂಮಿಯನ್ನ ನಾವು ಸದೃಢವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವೆಲ್ಲರೂ ಸ್ವಲ್ಪ ಸಾವಯವ ದಿಕ್ಕಿನಲ್ಲಿ ನಾವು ಬರಬೇಕು. ನಾವೇನು ಒಕ್ಕಲ್ತಂದ ಮಂದಿ ನಾವೇನು ದನಕರಗಳನ್ನ ಬಿಟ್ಟು ಈಗೇನು ಟ್ರಾಕ್ಟರ್ಗಳಿಗೆ ಮಿಷಿನರಿಗಳಿಗೆ ಹೊಂದ್ಕೊಂಡಿದೀವಿ, ಆ ಕೆಲಸವನ್ನ ಸ್ವಲ್ಪ ಬದಿಗೊತ್ತಿ ನಮ್ ಕಡೆ ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದನಾದ್ರೂ ನಾವು ದನಕರಗಳನ್ನು ಕಟ್ಟಬೇಕು. ಕಟ್ಟೋದ್ರಿಂದ ಏನಾಗುತ್ತೆ, ನಮ್ಗೆಲ್ಲ ಸೌಕರ್ಯಗಳು ಸಿಗ್ತದೆ, ಆ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಆಮೇಲೆ ನಮ್ಮ ದೇಹ ಕೂಡ ಆರೋಗ್ಯವಾಗಿ ಚೆನ್ನಾಗಿರ್ತದೆ. ಏನ್ ಸರ್, ಸಾವಯವದ ಕಡೆ ದಿಕ್ಕಿನಲ್ಲಿ ಹೋದ್ರೆ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗ್ಬೋದು. ನಮಗೆ ಇಳುವರಿ 4 ಚೀಲ ಕಡಿಮೆ ಬಂದ್ರೂ ಚಿಂತೆ ಇಲ್ಲ, ದೇಹ ಮತ್ತು ಭತ್ತದ ಬೆಳೆ ಎರಡೂ ಚೆನ್ನಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಸರ್, ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ಬೇಕು. ಭತ್ತದ ಬೆಳೆಗೆ ಈ ಭಾಗದಲ್ಲಿ ಸಾಕಷ್ಟು ರಾಸಾಯನಿಕ ಬಳಸ್ತಾರೆ ರೈತರು, ಸಿಂಪರಣೆ ಮಾಡ್ತಾರೆ, ಅದರಲ್ಲಿ ವಿಷಕಾರಿ ಅಂಶ ಇದೆ ಅಂತಕ್ಕಂಥದ್ದು ನಾವೆಲ್ಲ ಕೇಳ್ತಾ ಇದ್ದೇವೆ. ಹೇಗೆ ಎಷ್ಟು ಸಿಂಪರಣೆ ಮಾಡ್ತೀರಿ ಭತ್ತದ ಬೆಳೆಗೆ ಸರ್? ಈಗ ನಮಗೆ ಸಿಂಪರಣೆ ಮಾಡ್ಲಿಕ್ಕೆ ಏನು ಕಂಪನಿಯವರು ಬಂದು ಪ್ರಾಡಕ್ಟ್ ಗಳನ್ನ ಹೇಳ್ತಾರೆ, ಅದ್ರ ಆಧಾರವಾಗಿ ನಾವು 1 ಎಕರೆಗೆ 1 ಲೀಟರ್ನ 1 ಲೀಟರ್ನ 3 ಎಕರೆಗೆ ಅಥವಾ 4 ಎಕರೆಗೆ ಬಳಸಿ ಅಂತ ಹೇಳ್ತಾರೆ. ಆದ್ರೆ ನಾವು ಅದನ್ನ ಕಡಿಮೆನೆ ಬಳಸ್ತೀವಿ ಸರ್, ಯಾಕಂದ್ರೆ ನಾನಂತೂ ಸ್ವಲ್ಪ ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ಅದನ್ನ ಕಡಿಮೆನೆ ಬಳಸ್ತೀನಿ ಸರ್. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹಿಂಗ ಆಗುತ್ತೆ ಅನ್ನುವಂಥದ್ದು ಮನೋಭಾವ ನನಗಿದೆ. ಆದ್ರೆ ಅದನ್ನ ಬಿಟ್ರೆ ಇಲ್ಲಿ ಫಲವತ್ತತೆ ನಮಗೆ ಕಡಿಮೆ ಆಗ್ತದೆ. ಇಂದಿನ ವಾತಾವರಣದಲ್ಲಿ ಸುತ್ತಮುತ್ತಲ ಎಲ್ಲರೂ 40-45 ಭತ್ತ ಬೆಳೆದ್ರೆ ನಮ್ಮ ಸಾವಯವ ಬಳಸ್ಕೊಂಡು ಅಥವಾ ಇದನ್ನೇ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಂಡ್ರೆ ನನಗೆ ಖರ್ಚು ಜಾಸ್ತಿ ಆಗ್ತದೆ, ಇಳುವರಿ ಕಡಿಮೆ ಬರ್ತದೆ. ಹಾಗಾಗಿ ನನಗೆ ಲಾಭದಾಯಕವಾದಂತದ್ದು ಅಂತದಷ್ಟೇನು ಉಳಿಯುವುದಿಲ್ಲ ಸರ್. ಆ ಲಾಭದಾಯಕ ಆಗ್ಲಿಲ್ಲ ಅಂತಂದ್ರೆ ಮನೆಯವ್ರು ಏನ್ ಮಾಡ್ತಾರೆ, ನೀನ್ ಎಲ್ಲರೂ ಮಾಡ್ಲಾರ್ದು ನೀನ್ ಏನ್ ಮಾಡಕ್ ಹೋಗ್ತೀವಿ, ಸುಮ್ನೆ ಎಲ್ಲಾರು ಹೆಂಗಿರ್ತಾರ ಹಂಗಿರು ಅನ್ನುವಂಥದ್ದು ಮನೆಯವ್ರದ್ದು. ಹಾಗಾಗಿ ಎಲ್ಲರೂ ಹೆಂಗ್ ಹೋಗ್ತಾರೆ ಹಂಗ್ ಹೋಗ್ತೀವಿ, ಬಟ್ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್. ರೈತರಲ್ಲಿ ಹೇಗೆ ಅನಿಸೋದು, ನಿಮ್ಗೆ ತಿಳುವಳಿಕೆ ಬಂದಿದೆಯಾ ರಾಸಾಯನಿಕಗಳನ್ನ ಕಡಿಮೆ ಬಳಸಬೇಕು, ಜಾಸ್ತಿ ಬಳಸಬಾರ್ದು ಅಂತಕ್ಕಂತ ಒಂದು ತಿಳುವಳಿಕೆ ಆದ್ರೂ ಬರ್ತಾ ಇದೆಯಾ ರೈತರಲ್ಲಿ ಹೇಗೆ? ನಾವು ಕೃಷಿ ಮೇಳಗಳಿಗೆ ಹೋದಾಗ ಎಲ್ಲಾ ರೈತರನ್ನ ಕರ್ಕೊಂಡು ಸಂಪರ್ಕ ಮಾಡ್ಕೊಂಡು ಏನು ನಾವು ಅನ್ಯೋನ್ಯವಾಗಿ ಹೋಗ್ತಿರುವಾಗ ಮಾತಾಡ್ಕೋತೀವಿ. ಸಾವಯವ ಬರಬೇಕು, ಸಾವಯವ ನಾವು ಮಾಡಬೇಕು ಅನ್ನುವಂಥದ್ದು ಎಲ್ಲಾ ರೈತರ ಅಭಿಪ್ರಾಯ ಆಗಿದೆ. ಆದ್ರೆ ಅದನ್ನ ಸಾವಯವಕ್ಕೆ ಬರುವಂತ ಹೆಜ್ಜೆ ಇಡ್ತಿಲ್ಲ, ಬಟ್ ಪ್ರಯತ್ನವನ್ನ ನಮ್ಮ ರೈತರು ಮಾಡ್ತಿಲ್ಲ, ಬರೀ ಬಾಯಿ ಮಾತಿನಿಂದ ಮಾತಾಡ್ತಾರೆ, ಬರೀ ಮಾತಾಡ್ತಾರೆ ಅಷ್ಟೇ ಮಾತಾಡ್ತಾರೆ ಸರ್. ಅಲ್ಲಲ್ಲಿ ಕೇಳ್ತಾ ಇದ್ದೀವಿ ರೈತರು, ಇಲ್ಲ ಸರ್ ಇದೊಂದು ಎಕರೆ ನಾನು ಇದೊಂದು ಪ್ಲಾಟ್ ನಮ್ಮ ಮಣಿಪುರ ತೇಕ ಮಾಡ್ಕೊಂಡಿವಿ, ಇದಕ್ಕೆ ಯಾವ್ದು ಗೊಬ್ಬರ ಹಾಕಿಲ್ಲ, ಎಣ್ಣೆ ಹೊಡೆದಿಲ್ಲ, ಬರೀ ನಾವು ಬೇವಿನ ಬೀಜದ ಕಷಾಯ ಮಾಡಿದೀವಿ, ಬೇವಿನ ಎಣ್ಣೆ ಹೊಡೆದಿವಿ, ಇಂತ ಒಂದ್ ಎಕರೆ ಒಂದ್ ಪ್ಲಾಟ್ ಎರಡು ಪ್ಲಾಟ್ ಮಾಡ್ಕೊಂಡಂತ ರೈತರು ನಾವು ಕಾಣ್ತಾ ಇದೀವಿ ಅಲ್ಲಲ್ಲಿ. ಅದೇ ಸರ್, ಅವರು ಒಂದ್ ಎಕರೆ ಎರಡು ಎಕರೆ ಮಾಡ್ಕೊಂಡಿದ್ದಾರೆ ಸರ್, ಅವರು ಬೆರಳೆಣಿಕೆಯಷ್ಟು ಮಾತ್ರ ರೈತರು ಸಿದ್ಧಾರೆ ನಮಗೆ, ಅವ್ರು ಇಲ್ಲ ಬೆರಳೆಣಿಕೆಯಷ್ಟು ಮಾತ್ರ ಪ್ರಯತ್ನ ಮಾಡ್ಲಿಕ್ಕೆ ಮುಂದುವರ ಸ್ವಲ್ಪ ಆದ್ರೂ ಪ್ರಯತ್ನ ಮಾಡ್ಬೇಕು, ಸ್ವಲ್ಪ ಒಂದ್ ಮಡಿನಾದ್ರೂ ಪ್ರಯತ್ನ ಮಾಡಮ ಅಂತ ಮಾಡ್ಬೇಕು ಸರ್. ಒಂದ್ ಮಡಿನಾದ್ರೂ ಒಂದ್ ಅರ್ಧ ಎಕರೆ ಅಂದ್ರೆ ನಮ್ಮ ಮನೆಗೆ ತಕ್ಕಂಗೆ ನಾವು ಮಾಡ್ಬೇಕು ಸರ್, ಇಲ್ಲ ಅಂತಲ್ಲ. ಆದ್ರೆ ಈ ಎಲ್ಲಾ ರೈತರನ್ನ ಮನೆಗೆ ತಕ್ಕಂಗೆ ನಾವು ಮಾಡ್ಕೋಬೇಕಲ್ಲ ಸರ್. ಹೌದೌದು, ಎಲ್ಲಾ ರೈತರು ಇಲ್ಲ ಸರ್, 99% ರೈತರು ಈ ಕಡೆನೇ ಇದಾರೆ, 1% ಮಾತ್ರ ಸಾವಯವಕ್ಕೆ ತಮ್ಮ ಮನೆ ಪೂರ್ತಿ ಮಾಡ್ಕೊಳ್ಳುವಂತವ್ರು ಇದಾರೆ ಸರ್. ನಾನು ಹೇಳ್ತಿರೋದಂದ್ರೆ ಎಲ್ಲರೂ ಸಾವಯವ ದಿಕ್ಕಿಗೆ ಬದಲಾವಣೆ ಆಗ್ಬೇಕು, ತಮ್ಮ ತಮ್ಮ ಮನೆಗೆ ಉಪಯೋಗಿಸುವಂತ ಕೃಷಿ ಚಟುವಟಿಕೆಗಳಲ್ಲಿ ಅವ್ರು ತೊಡಸ್ಕೋಬೇಕು. ಒಂದ್ ಎಕರೆ ಆಗ್ಲಿ ಅರ್ಧ ಎಕರೆ ಆಗ್ಲಿ, ನಮ್ಮ ಮನೆ ಪೂರ್ತಿ ಎಷ್ಟು ಬೇಕೋ ಅಷ್ಟಕ್ಕಾದ್ರೂ ಮಾಡ್ಕೋಬೇಕು ಸರ್. ಸರ್, ಅಂದಾಗ ಮಾತ್ರ ಇನ್ನ ದಿಕ್ಕು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ, ಭೂಮಿ ಒಂದಿಷ್ಟು ಸಾವಯವದ ಕಡೆಗೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಸರ್. ಈಗ ನೋಡ್ರೆ ಒಳ್ಳೆ ವಿಚಾರವನ್ನ ಹಂಚ್ಕೊಂಡಿದ್ದೀರಿ, ಏನ್ ಹೇಳ್ತೀರಿ ಮುಂದಿನ ದಿನಗಳಲ್ಲಿ ನೀವು ಏನಾದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಾವಯವ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತಕ್ಕಂತ ಒಂದು ಮನೋಭಾವ ಬರ್ತಾ ಇದೆ ನಿಮ್ಮಲ್ಲಿ? ಇಲ್ಲ ಖಂಡಿತ ಸರ್, ಮಾಡ್ಬೇಕು ಅನ್ನೋ ಮನೋಭಾವ 100%-100% ಇದೆ ಸರ್. ಸ್ವಲ್ಪ ಮನೆಯವರು ಇದು ಒತ್ತಡ, ಏನ್ ನಮ್ ಬೇರೆ ಬೇರೆ ಭಾಗದ ರೈತರೆಲ್ಲ ಬಂದು ನಿನ್ ಮಗ ಏನು ಮಾಡ್ಲಾರ್ದು ಮಾಡಕ್ ಹೋಗ್ತಾನ, ಅದ ಲಾಸ್ ಆಗ್ತಾನ, ಹಿಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಬಂದು ಹೇಳೋರು ಕೂಡ ಭಾಗದಲ್ಲಿ ಇದಾರೆ. ಹಾಗಾಗಿ ನಾವು ಕೂಡ ನಮ್ಗೆ ಸದ್ಯಕ್ಕೆ ಎಷ್ಟು ಮನೆ ಪೂರ್ತಿ ಎಷ್ಟು ಮನೆಯವರ ದಿಕ್ಕು ಬದಲಾವಣೆ ಮಾಡ್ಬೇಕು ಸರ್. ಫಸ್ಟ್ ಮನೆಯವರಿಗೆ ಮನಸ್ಸು ಒಲಿಸ್ಬೇಕು, ಅವ್ರದ್ದು ಮನಸ್ಸು ಪರಿವರ್ತನೆ ಮಾಡಿಸ್ಬೇಕು, ಪ್ರಯತ್ನ ಮಾಡಿ ಹಿಂಗಿದೆ ಹಿಂಗಿದೆ ಅಂತ ಮನೆಯವರಿಗೆ ತಿಳಿಸ್ಕೊಟ್ಟಾಗ ಅವ್ರನ್ನ ಬದಲಾವಣೆ ಮಾಡಿ ತದನಂತರದಲ್ಲಿ ನಮ್ಮ ಹೊಲಗಳನ್ನು ಬದಲಾವಣೆ ಪ್ರಯತ್ನ ನಾವು ಮಾಡ್ಬೇಕು ಸರ್. ಒಳ್ಳೇದು ರವಿಗೌಡ್ರೆ, ಇದುವರೆಗೆ ನಿಮ್ಮ ಭತ್ತದ ಬೇಸಾಯದ ಅನುಭವ ಮತ್ತು ಭೂಮಿ ಫಲವತ್ತತೆ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ರೈತರಾದ ರವಿಗೌಡ ಪಾಟೀಲ್ ಅವರ ಭತ್ತದ ಬೇಸಾಯ ಹಾಗೂ ಮಣ್ಣಿನ ಫಲವತ್ತತೆ ಕುರಿತು ಸಂವಾದವನ್ನ ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರು ರಾಯಚೂರು ತಾಲೂಕಿನ ಹವಾಮುನ್ಸೂಚನೆಯನ್ನು ಈ ರೀತಿಯಾಗಿ ನೀಡಿದ್ದಾರೆ. ನಾಳೆ ದಿನಾಂಕ 22/4/2023 ರಾಯಚೂರು ತಾಲೂಕಿನಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 40°C ಹಾಗೂ ಕನಿಷ್ಠ ಉಷ್ಣಾಂಶ 27°C ಇರಲಿದ್ದು ಗರಿಷ್ಠ ಆರ್ದ್ರತೆಯ ಪ್ರಮಾಣ 37% ಹಾಗೂ ಕನಿಷ್ಠ ಆರ್ದ್ರತೆಯು 17% ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇದು ಹವಾಮಾನ ವರದಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಂಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯುವ ರೈತ ಬಾಂಧವರು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತದೆ. ಇದನ್ನು ತಡೆಯಲು ಬೋರಾನ್ 5%-ಷ್ಟು ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 ಗ್ರಾಂ ಮೆಂಕೋಜೆಬ್ ಅಥವಾ 2.0 ಗ್ರಾಂ ರೋರ್ವಲ್ 50 WPN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಾಯಕವಾಗುತ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಬೀಳ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಕೇಳೋಣ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ 4,525 ರೂಪಾಯಿಗಳಿಂದ 4,711 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6,800 ರೂಪಾಯಿಗಳಿಂದ 7,800 ರೂಪಾಯಿಗಳು. ಅಲಸಂದಿ ಕಾಫಿಯ ಓಲ 5,360 7,058 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,789 6,729 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,606 ರೂಪಾಯಿಗಳಿಂದ 1,833 ರೂಪಾಯಿಗಳು. ಭತ್ತ ರಾಜಹಂಸ 1,450 1,709 ರೂಪಾಯಿಗಳು. ಭತ್ತ ಸೋನ ಮಸೂರಿ 1,419 2,405 ರೂಪಾಯಿಗಳು. ಸೂರ್ಯಕಾಂತಿ 4,150 4,850 ರೂಪಾಯಿಗಳು. ತೊಗರಿ ಕಪ್ಪು 5,109 5,180 ರೂಪಾಯಿಗಳು. ತೊಗರಿ ಕೆಂಪು 3,239 8,101 ರೂಪಾಯಿಗಳು. ಈಗ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ 6,500 37,800 ರೂಪಾಯಿಗಳು. ಭತ್ತ ಭತ್ತದ ಅರ್ವಿನ್ಯಾರ್ ಹಳೆಯದು 2,579 ರೂಪಾಯಿಗಳು. ಇದುವರೆಗೆ ರಾಯಚೂರು ಹಾಗೂ ಸಿಂಧನೂರಿನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಎಲ್ಲರಿಗೂ ನಮಸ್ಕಾರ. ವಸಂತ ಋತುವಿನ ಆಗಮನ ಆಗಿದೆ. ಬಿಸಿಲು ನಿಧಾನವಾಗಿ ಹೆಚ್ಚಾಗ್ತಾ ಇದೆ, ಅಂದ್ರೆ ದಿನೇ ದಿನೇ ಶಾಖ ಹೆಚ್ಚಾಗ್ತಾ ಇದೆ. ಮಾವಿನ ತೋಟದಲ್ಲಿ ಎಷ್ಟೊಂದು ಮಾವಿನ ಹೂಗಳು ಹಣ್ಣುಗಳು ಕಾಣಿಸ್ತಾ ಇದೆ. ಕೋಗಿಲೆಗಳು ತಮ್ಮ ಮಧುರವಾದ ಧ್ವನಿಯಲ್ಲಿ ಹಾಡ್ತಾ ಇದೆ. ಕೆಲವರು ಚಳಿಗಾಲ ಕೊನೆಗೊಂಡಿತು ಅಂತ ನೆಮ್ಮದಿ ಪಡೆದ್ರೆ ಹಲವರು ಬೇಸಿಗೆ ಶುರುವಾಯ್ತಲ್ಲ ಅನ್ನೋ ಚಿಂತೆ. ಇಂತಹ ಸಿಹಿ ಕಹಿಯನ್ನೇ ಜೀವನ ಅನ್ನೋದು. ಭಾರತಿ, ಇದೇನಿದು? ನಿನ್ ನಮಸ್ಕಾರ ಮಾಡೋ ರೀತಿ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ಹೌದಾ? ಈಗ ನೋಡಮ್ಮ,